ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 60%, ರಾಯಚೂರು ಜಿಲ್ಲೆ ಒಳಗ 65%, ವಿಜಯಪುರ, ಕೊಪ್ಪಳ, ಬಳ್ಳಾರಿ ಅಲ್ಲದೆ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 75%, ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಕೇಳಿ ಸರ್ಕಾರಗಳು ಜಾರಿಗೆ ತಂದಿರುವ ವಿವಿಧ ಹಣಕಾಸು ಯೋಜನೆಗಳ ಕುರಿತು ಎಕ್ಸೆಸ್ ಲೈವ್ಲಿಹುಡ್ ಸಂಸ್ಥೆಯ ಬೀದರ್ ಹಾಗೂ ಕಲಬುರಗಿಯ ಯೋಜನಾ ವ್ಯವಸ್ಥಾಪಕರಾಗಿರುವ ಮೊಹಮ್ಮದ್ ಸಿರಾಜ್ ಅವರೊಂದಿಗಿನ ಮಾತುಕತೆ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಜನರಿಗೆ ಭದ್ರತೆ ನೀಡುವಂತಹ, ಸಾಮಾಜಿಕ ಭದ್ರತೆ ಇರಬಹುದು, ಆರ್ಥಿಕ ಭದ್ರತೆ ಇರಬಹುದು, ಶೈಕ್ಷಣಿಕ ಭದ್ರತೆ ಇರಬಹುದು, ಹೀಗ ಅನೇಕ ಯೋಜನೆಗಳನ್ನ ಮಾಡಿ ಜೀವನವನ್ನ ಉನ್ನತೀಕರಣಗೊಳಿಸುವಂತಹ ಒಂದು ಕಾರ್ಯ ಮಾಡ್ತಾ ಇರುವಂತಹ ವಿಷಯ ತಮಗೆಲ್ಲ ಗೊತ್ತಿರುವಂತದ್ದು. ಅಂತಹ ಅನೇಕ ಯೋಜನೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಜಾರಿಯೊಳಗೆ ತಂದದ, ವಿಶೇಷವಾಗಿ ಹಣಕಾಸಿನ ಕುರಿತಾದಂತಹ ಯೋಜನೆಗಳು. ಇವತ್ತು ಗ್ರಾಮೀಣ ಪ್ರದೇಶದೊಳಗ ಅನೇಕರಿಗೆ ಇದರ ಬಗ್ಗೆ ಬಹಳ ಕಡಿಮೆ ರೂಪದೊಳಗ ಮುಟ್ಟುವಂತಹ ಒಂದು ವಿಚಾರವನ್ನ ನಾವು ಕಾಣ್ತಾ ಇದೀವಿ. ಅಂದ್ರೆ ಇಂತಹ ಯೋಜನೆಗಳ ಬಗ್ಗೆ ನಮ್ಮ ಗ್ರಾಮೀಣರಿಗೆ ಅಷ್ಟಾಗಿ ಅರಿವು ಇಲ್ಲ ಅಥವಾ ಕಡಿಮೆ ಅರಿವು ಅದ ಅನ್ನುವಂತಹ ಒಂದು ವಿಚಾರದ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ಯಾವ ರೀತಿ ಇಂತಹ ಯೋಜನೆಗಳನ್ನ ನಮ್ಮ ಜನರಿಗೆ ತಲುಪಿಸಬಹುದು ಮತ್ತು ಇಂತಹ ಯೋಜನೆಗಳ ಸದುಪಯೋಗವನ್ನ ಅವರು ಮಾಡಿಕೊಂಡು ತಮ್ಮ ಜೀವನದೊಳಗ ಒಂದು ಬೆಳಕನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ಗ್ರಾಮೀಣ ಪ್ರದೇಶದ ಜನರು ಈ ಕಡೆ ಲಕ್ಷ್ಯ ಕೊಡಬೇಕು. ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ಏನು ಯೋಜನೆಗಳು ಅದಾವ ಇವತ್ತ ತಮ್ಮ ಸಲುವಾಗಿರುವಂತಹ ಯೋಜನೆಗಳು, ಅದು ಪ್ರಧಾನಮಂತ್ರಿ ಭೀಮಾ ಯೋಜನೆ ಇರಬಹುದು, ಸುಕನ್ಯಾ ಸಮೃದ್ಧಿ ಯೋಜನೆ ಇರಬಹುದು, ಹೀಗ ಸಾಕಷ್ಟು ಯೋಜನೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಣಕಾಸು ಭದ್ರತೆ ಒದಗಿಸುವಂತಹ ಯೋಜನೆಗಳದಾವ, ಹಣಕಾಸಿನ ಬಗ್ಗೆ ಅರಿವು ಮೂಡಿಸುವಂತಹ ಯೋಜನೆಗಳದಾವ. ಅವುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ, ಉಳಿತಾಯ ಮಾಡಿದರೆ ಮುಂದಿನ ಜೀವನ ಭದ್ರ ಆಗುವಂತಹದ್ದು. ಈಗ ಅಟಲ್ ಪೆನ್ಷನ್ ಯೋಜನೆ ಕೂಡ ಇದೆ, ಅಂತಹ ಯೋಜನೆಗಳಲ್ಲಿ ಭಾಗವಹಿಸಿದರೆ ಮುಂದಿನ ಜೀವನ ಹಗುರಾಗಿ ಬಾಳು ಬೆಳಗಬಹುದು ಅನ್ನುವಂತಹ ಒಂದು ವಿಚಾರ ಸರ್ಕಾರದ್ದು. ಈ ಬಗ್ಗೆ ಯಾವ ರೀತಿ ಕಾರ್ಯ ನಡೆದಿದೆ ಅನ್ನೋದ್ರ ಬಗ್ಗೆ, ಅಂದ್ರೆ ಇಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಸಾಕಷ್ಟು ಸಂಸ್ಥೆಗಳು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾವೆ. ಅಂತಹ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಆಕ್ಸೆಸ್ ಲೈವ್ಲಿಹುಡ್ ಅನ್ನುವಂತಹ ಸಂಸ್ಥೆ ಕೂಡ ಒಂದು. ಈ ಸಂಸ್ಥೆಯ ಬೀದರ್ ಮತ್ತು ಕಲಬುರಗಿಯ ಯೋಜನಾ ವ್ಯವಸ್ಥಾಪಕರಾಗಿರುವಂತಹ ಮೊಹಮ್ಮದ್ ಸಿರಾಜ್ ಅವರು ಇವತ್ತ ಈ ಬಗ್ಗೆ ನಮಗ ಎಲ್ಲ ತಿಳುವಳಿಕೆ ನೀಡ್ತಾ ಇದ್ದಾರೆ. ಮೊಹಮ್ಮದ್ ಸಿರಾಜ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ನಾವು ವಿಚಾರ ಮಾಡಿದಾಗ ಗ್ರಾಮೀಣ ಪ್ರದೇಶದೊಳಗ ಸಾಕಷ್ಟು ಜನರಿಗೆ ಕೇಂದ್ರ ಸರ್ಕಾರ ಜಾರಿ ಮಾಡುವಂತಹ ಯೋಜನೆಗಳು, ಅವರು ಒಳ್ಳೇದಕ್ಕಾಗಿ ಮಾಡುವಂತಹ ಯೋಜನೆಗಳು ಅವರಿಗೆ ಸಕಾಲಕ್ಕೆ ತಲುಪ್ತಾ ಇಲ್ಲ ಅನ್ನುವಂತಹ ಒಂದು ಕೊರಗು ಕೂಡ ಇರುತ್ತೆ. ಇಂತಹ ಸಂದರ್ಭದೊಳಗ ತಮ್ಮ ಒಂದು ಸಂಸ್ಥೆ ಯಾವ ರೀತಿ ಗ್ರಾಮೀಣ ಪ್ರದೇಶದವರಿಗೆ ಸಹಾಯ ಮಾಡ್ತಾ ಇದೆ, ಅವರು ಕೂಡ ಈ ಹಣಕಾಸಿನ ಬಗ್ಗೆ ತಿಳ್ಕೊಂಡು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು, ತಮಗೆ ತಾವೇ ಲಾಭ ಮಾಡಿಕೊಳ್ಬೇಕು, ತಮಗೆ ತಾವೇ ಹೆಲ್ಪ್ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದೊಳಗ ತಾವು ಯಾವ ರೀತಿ ಆದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ? ನಮಸ್ಕಾರ ಆತ್ಮೀಯರೇ. ಸರ್, ತಾವು ಹೇಳಿದ ಹಾಗೆ ಈಗ ನಾವು ನೋಡ್ತಾ ಇದೀವಿ, ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜನರು ಮತ್ತು ಸಮುದಾಯದವರು, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು, ಈ ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ಅವರಿಗೆ ಅರಿವೇ ಬಹಳಷ್ಟು ಕಡಿಮೆ ಇದೆ. ಅದರಿಂದ ಅವರು ಇದರಲ್ಲಿ ಸೇರ್ಪಡೆ ಆಗೋದು ಕೂಡ ಅವರಿಗೆ ಕಷ್ಟ ಆಗಿದೆ. ಇನ್ನು ನಾವು ನೋಡಿದಾಗ ಸುಮಾರು ಅವರಿಗೆ ಅರಿವು ಕಡಿಮೆ ಇರಬಹುದು ಅಥವಾ ಅವರು ಅನುಷ್ಠಾನ ಮಾಡುವುದರಲ್ಲಿ ಕೂಡ ವಿಫಲರಾಗಿದ್ದಾರೆ. ಅದಕ್ಕೆ ಅವರು ಸೇರ್ಪಡಿಕೆಯಲ್ಲಿ ನೋಡಿದಾಗ, ನಾವು ಸುಮಾರು ಗುಲ್ಬರ್ಗ ಜಿಲ್ಲೆ ನೋಡಿದಾಗ ಅದು 20% ಅಷ್ಟೇ ಅವರು ಸೇರ್ಪಡಿಕೆ ಆಗಿದ್ದಾರೆ. ಅದರಲ್ಲಿ ಇನ್ನೂ ಬಹಳಷ್ಟು 80% ಜನರು ಇದರಲ್ಲಿ ಸೇರ್ಪಡಿಕೆ ಆಗಿಲ್ಲ ಸರ್. ಇನ್ನು ಬಹಳಷ್ಟು ಸೇರ್ಪಡಿಕೆ ಆಗಬೇಕು. ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ, ಈಗ ನಾವು ಬೀದರ್ ಜಿಲ್ಲೆ ಆಗಲಿ ಅಥವಾ ಗುಲ್ಬರ್ಗ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಲಿ, ಭಾರತ ದೇಶದಲ್ಲಿ ಆಗಲಿ, ಇದು ಒಂದು ಸಮಸ್ಯೆ ಆಗಿ ಹುಟ್ಟಿದೆ. ಮತ್ತು ಸಮಸ್ಯೆಗೆ ನಿರ್ವಹಣೆ ಮಾಡಲಿಕ್ಕೆ ಮತ್ತು ನಿವಾರಣೆ ಮಾಡಲಿಕ್ಕೆ ಭಾರತ ಸರ್ಕಾರ ಸುಮಾರು 2015 ಮೇನಲ್ಲಿ ಒಂದು ವಿಚಾರ ಮಾಡಿ, ನಮ್ಮ ಗ್ರಾಮೀಣ ಜನರಿಗೆ ಒಂದು ಸಹಾಯ ಆಗುವಂತಹ ಯೋಜನೆಗಳ ಬಗ್ಗೆ ವಿಚಾರ ಮಾಡಿ ಈ 3 ಯೋಜನೆಗಳನ್ನು ಕೂಡ ಅವರು ಜಾರಿಗೆ ತಂದಿದ್ರು. ಆ ಯೋಜನೆಗಳು ಮುಖ್ಯವಾಗಿ ಏನಂತಂದ್ರೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆ ಕೂಡ ಇದೆ. ಮತ್ತು ನಾವು ಒಂದು ಉಳಿತಾಯದಲ್ಲಿ ನೋಡಿದಾಗ ಅದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಲಿ, ಇಂಥ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದಕ್ಕೆ ನಾವು ಇಂಥ ಯೋಜನೆಗಳನ್ನು ನಾವು ಜನರುಗಳನ್ನು ಲಾಭ ಪಡಿಬೇಕು ಮತ್ತು ಇದರ ಸದುಪಯೋಗ, ಇದು ಜನರ ಸಲುವಾಗಿ ಇರುವಂತಹ ಯೋಜನೆಗಳು, ಮುಖ್ಯವಾಗಿ 100% ಇದರ ಲಾಭಗಳನ್ನು ಪಡಿಬೇಕಂತ ನಾವು ಎಕ್ಸೆಸ್ ಲೈವ್ಲಿಹುಡ್ಸ್ ಸಂಸ್ಥೆಯಿಂದ ಸುಮಾರು ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಮತ್ತೆ ಇದಕ್ಕೆ ನಮಗೆ L&T ಫೈನಾನ್ಸ್ ಒಂದು ಹಣಕಾಸಿನ ನೆರವನ್ನು ಕೂಡ ಕೊಡ್ತಾ ಇದೆ. ನಮ್ಮ ಯೋಜನೆ ಹೆಸರು ನೋಡಿದಾಗ ಡಿಜಿಟಲ್ ಸಖಿ ಯೋಜನೆ ಅಂತ ನಾವು ಹೇಳ್ತಾ ಇದೀವಿ. ಇದರ ನಮ್ಮ ವಿಷಯ ಏನಂತಂದ್ರೆ, ಡಿಜಿಟಲ್ ಅಂಡ್ ಫೈನಾನ್ಸಿಯಲ್ ಇನ್ಕ್ಲೂಷನ್, ತಾಂತ್ರಿಕ ಮತ್ತು ಆರ್ಥಿಕ ಸೇರ್ಪಡೆ ಬಗ್ಗೆ ವಿಚಾರ ಮಾಡಿ ಇದರ ಬಗ್ಗೆ ಕೆಲಸ ಮಾಡ್ತಾ ಇದೀವಿ ನಾವು. ಅಂದ್ರೆ ಆರ್ಥಿಕ ಭದ್ರತೆ ಬಹಳ ಮುಖ್ಯ ಇವತ್ತು, ಇವತ್ತಿನ ಸಮಯದಲ್ಲಿ ನೋಡಿದಾಗ ಆರ್ಥಿಕ ಭದ್ರತೆ ಮುಖ್ಯವಾಗಿದೆ. ಯಾಕಂದ್ರೆ ನಾವು ಒಂದು ಉದಾಹರಣೆಗಾಗಿ ಒಂದು ನಾವು ಉಳಿತಾಯವನ್ನು ನೋಡಿದ್ರೆ, ಈ ಒಂದು ಥೀಮ್ ಪ್ರಕಾರ ಉಳಿತಾಯದಲ್ಲಿ ನಮ್ಮ ಒಂದು ಫಾರ್ಮುಲಾ ಹೇಳಿದ ಆದಾಯ ಮೈನಸ್ ಉಳಿತಾಯ ಆಮೇಲೆ ನಾವು ಖರ್ಚು ಮಾಡಬೇಕಂತ ಒಂದು ನಾವು ಹೇಳ್ತೇವೆ ಜನರಿಗೆ. ಆದ್ರೆ ಜನರು ಒಂದು ಇನ್ ಜನರಲ್ ಆಗಿ ನೋಡಿದಾಗ ಅವರು ಮೊದಲು ಆದಾಯ ಮಾಡ್ತಾರ, ಆಮೇಲೆ ಖರ್ಚು ಮಾಡ್ತಾರ, ಆಮೇಲೆ ಏನರ ಉಳಿದಿದ್ರೆ ಉಳಿತಾಯ ಮಾಡ್ತಾರ, ಇಲ್ಲದ್ರೆ ಉಳಿತಾಯ ಮಾಡಂಗಿಲ್ಲ ಸರ್. ಇದು ಒಂದು ಸ್ಥಿತಿ ಇದೆ. ಅದಕ್ಕೆ ನಾವು ಮುಖ್ಯವಾಗಿ ನಾವು 3 ಒಂದು ಸೇವಿಂಗ್ಸ್, ಇನ್ಸೂರೆನ್ಸ್, ಪೆನ್ಷನ್ಸ್ ಅಂತ ಒಂದು ಫಾರ್ಮುಲಾನೇ ಹಾಕೊಂಡು ಬಿಟ್ಟಿದ್ದೀವಿ ನಾವು. ಮುಖ್ಯವಾಗಿ ಉಳಿತಾಯದಲ್ಲಿ ನಾವು ಜನರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ನಾವು ಎಷ್ಟೇ ನಿಮ್ದು ಆದಾಯ ಇರಲಿ, ಅದರಲ್ಲಿಂದ ಕೆಲವು ಪ್ರತಿಶತ ಅಂತೂ ನೀವು ಉಳಿತಾಯ ಮಾಡಲೇಬೇಕು. ಉಳಿತಾಯ ಅದು ನಿಮ್ದು ಮುಂದಿನ ಭವಿಷ್ಯ ಸಲುವಾಗಿರಬಹುದು, ಮುಂದಿನ ಗುರಿಗಳನ್ನು ಪರಿಪೂರ್ಣ ಮಾಡ್ಲಿಕ್ಕಾಗಿರಬಹುದು, ಆ ಗುರಿಗಳು ಮಧ್ಯಮ ಗುರಿ ಆಗಿರಬಹುದು ಅಥವಾ ದೂರದೃಷ್ಟಿ ಉಳುವ ಒಂದು ಗುರಿಗಳಾಗಬಹುದು, ಅದು ಮುಖ್ಯವಾಗಿ ತನ್ನ ಮಗಳ ಮದುವೆ ಆಗಿರಬಹುದು, ಮಕ್ಕಳ ಎಜುಕೇಶನ್ ಆಗಿರಬಹುದು, ಹೆಲ್ತ್ ಆಗಿರಬಹುದು, ಯಾವುದೇ ಒಂದು ಆಕಸ್ಮಿಕವಾದ ಒಂದು ದುರಂತಗಳನ್ನು ಸಂಭವಿಸಿದಾಗ ಆ ದುರಂತಕ್ಕೆ ನಿವಾರಣೆ ಮಾಡಲಿಕ್ಕೆ ನಮಗೆ ಒಂದು ಉಳಿತಾಯ ಅಂತೂ ಬೇಕೇ ಬೇಕು. ಅದಕ್ಕೆ ನಾವು ಈ ಉಳಿತಾಯದಲ್ಲಿ ಅವರು ಉಳಿತಾಯ ಮಾಡುವ ಹಣವನ್ನು ಎದರಲ್ಲಿ ಅವರು ಹೂಡಿಕೆ ಮಾಡಬೇಕು, ಅದರಲ್ಲೂ ಕೂಡ ಸರ್ಕಾರಗಳು ಬಹಳಷ್ಟು ಯೋಜನೆಗಳಿದ್ದಾವೆ. ಮುಖ್ಯವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ನಾವು ನೋಡಿದಾಗ ಒಂದು ಮಗು ಹುಟ್ಟಿದಾಗ, ಹೆಣ್ಣು ಮಗು ಹುಟ್ಟಿದೆ ಅಂತಂದ್ರೆ 10 ಅವರಿಗೆ ಸೇರ್ಪಡಿಕೆ ಮಾಡಬಹುದು, ಮತ್ತೆ 14 ಹಣವನ್ನು ತುಂಬಬೇಕು, ಆಮೇಲೆ 18 ಆದ್ಮೇಲೆ ಸ್ವಲ್ಪ ದುಡ್ಡು ಆದ್ರೆ ಅದರಲ್ಲಿಂದ ಅವರು ಪಡ್ಕೊಳ್ಬಹುದು, ಆದ್ರೆ 21 ಆದ್ಮೇಲೆ ಅದು ಸಂಪೂರ್ಣವಾಗಿ ದುಡ್ಡನ್ನು ವಾಪಸ್ ಪಡ್ಕೊಳ್ಬಹುದು. ಅಂದ್ರೆ ನೋಡ್ರಿ ಮೊಹಮ್ಮದ್ ಸಿರಾಜ್ ಅವರೇ, ಈಗ ಇಂತಹ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಒಳಗ ಅವರು ಸಣ್ಣ ಒಂದು ಅಮೌಂಟ್ ಅನ್ನ ಹಾಕಿದ್ರೆ, ಉಳಿತಾಯ ಮಾಡಿದ್ರೆ, ಮಗು 20 ಒಂದು ಲಕ್ಷಾಧಿಪತಿ ಆಗುವಂತಹ ಅವಕಾಶಗಳು. ಹೌದಾ? ಹೌದು ಸರ್. ಅದೇ ಉಳಿತಾಯದ ಮಹತ್ವ, ಅದು ಸ್ವಲ್ಪ ನಾವು ಉಳಿತಾಯ ಮಾಡ್ತೀವಿ, ಆದ್ರೆ ನಮಗೆ ಒಂದು ದೊಡ್ಡ ಅಮೌಂಟ್ ನಮಗೆ 20 ಸಿಗ್ತಾ ಇದೆ. ಅದನ್ನದೇ 20 ಆದ್ಮೇಲೆ ಸಿಗಬಹುದು. ಆಗ ಆ ಮಗುವಿನ ಮದುವೆ ಆಗಲಿ, ಅವಳ ಶಿಕ್ಷಣ ಆಗಿರಬಹುದು, ಬೇರೆ ಏನೋ ಒಂದು ಸಮಸ್ಯೆಗಳಿದ್ರೆ ಅದು ನಿವಾರಣೆ ಆಗ್ಲಿಕ್ಕೆ ಒಂದು ಕೈ ತುಂಬಾ ಒಂದು ಹಣ ಬರುತ್ತೆ. ಅದರಿಂದ ಆಕೆ ಜೀವನ ಒಂದು ಸುಗಮವಾಗಿ ಸಾಗಿಸಬಹುದು. ಸರ್ಕಾರದ ಒಂದು ಒಳ್ಳೆ ಉದ್ದೇಶ ಆಗಿದೆ. ಆದ್ರೆ ಜನರು ಇದರಲ್ಲಿ ಬಹಳಷ್ಟು ಕಡಿಮೆ ಜನ ಆಗಿರ್ತಾರ. ಆದ್ರೆ ನಾವು ಇದು ಕೆಲಸ ಮಾಡ್ತಾ ಇದ್ರೆ ಮನೆ ಮನೆಗೆ ಹೋಗಿ ಅವರಿಗೆ ಇದ್ರ ಬಗ್ಗೆ ಹೇಳಷ್ಟು ಅರಿವು ಕೊಡೋದು ಅಷ್ಟೇ ಅಲ್ಲ, ಇವರಿಗೆ ಇದರಲ್ಲಿ ಸೇರ್ಪಡೆ ಮಾಡುವ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ತಾವು ಏನು ಫಾರ್ಮ್ ಅದಾವ ಆ ಫಾರ್ಮ್ ಹಿಡ್ಕೊಂಡೆ ಅವರಿಗೆ ಅವ್ರ ಸೈನ್ ತಗೊಂಡು ಅವ್ರ ಹೆಸರು ತಗೊಂಡು ಡೀಟೇಲ್ಸ್ ತಗೊಂಡು ಆ ಫಾರ್ಮ್ ಗಳನ್ನು ತುಂಬಿ ಆ ಒಂದು ಯೋಜನೆ ಒಳಗೆ ಅವ್ರು ತೊಡಗಿಕೊಳ್ಳುವಂಗೆ ಮಾಡ್ತಾ ಇದ್ದೀವಿ. ಹಾಗೆ ಯಾವ ರೀತಿ ತಮ್ಮ ಕೆಲಸ ನಮ್ಮ ಯಾವ ರೀತಿ ಅಂತಂದ್ರೆ, ಒಂದು ನಮ್ಮ ಡಿಜಿಟಲ್ ಸಖಿ ಅಂತ ಇದ್ದಾರ, ಅವರು ಅದೇ ಊರಿನವರು, ಅದೇ ಊರಲ್ಲಿ ಕೆಲಸ ಮಾಡ್ತಾರ. ಅವರು ಒಂದು ಮನೆಗೆ ಹೋಗಿದಾಗ ಆ ಮನೆಯಲ್ಲಿ ನೋಡ್ತಾರ, ಹೆಣ್ಮಗು ಇದೆ ಅಂತಂದ್ರೆ ಉದಾಹರಣೆಗಾಗಿ ಅವರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ತಾರ. ಹೆಣ್ಮಗು ಇರ್ಲಿಲ್ಲ ಅಂದ್ರೆ ಅವರಿಗೆ ಬೇಡಂಗಿಲ್ಲ ಅಷ್ಟೇ, ಬರೀ ಬೇರೆ ಯಾವ್ದಾದ್ರು ಉಳಿತಾಯದ ಯಾವುದೇ ಒಂದು ಯೋಜನೆಯಲ್ಲಿ ಅವ್ರು ತೊಡಗಿಸಬೇಕಂತ ನಮ್ಮ ಡಿಜಿಟಲ್ ಸಖಿಯವರು ಕೆಲಸ ಮಾಡ್ತಾರೆ. ಬಹಳಷ್ಟು ಸ್ಕೀಮ್ಗಳು ಯೋಜನೆಗಳಿದ್ದಾವೆ, ಅದು ಪೋಸ್ಟ್ ಆಫೀಸ್ನಲ್ಲಿ ಬಹಳಷ್ಟು ಇದಾವೆ. ಅದು ಆರ್ ಡಿ ಇರಬಹುದು ಅಥವಾ ಮಹಿಳಾ ನಿಧಿ ಇರಬಹುದು, ಪಿಪಿಎಫ್ ಇರಬಹುದು, ಇಂತಹ ಬಹಳಷ್ಟು ಕಿಸಾನ್ ಸಮ್ಮಾನ್ ನಿಧಿ ಇದೆ ಮತ್ತೆ ವಿಕಾಸ್ ಪತ್ರ ಇದೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದರಲ್ಲಿ ಅವ್ರು ತೊಡಗಿಸಬೇಕು ಅವರಿಗೆ, ಅಂದ್ರೆ ಅಟ್ಲೀಸ್ಟ್ ಅವ್ರದ್ದು ಒಂದು ತುರ್ತು ಪರಿಸ್ಥಿತಿಯಲ್ಲಿ ಆ ಹಣವನ್ನು ಅವರಿಗೆ ಸಹಾಯ ಆಗಬೇಕು, ಅವ್ರ ಮಕ್ಕಳ ಜೀವನದಲ್ಲಿ ಅದಕ್ಕೆ ಸಹಾಯ ಆಗಬೇಕು, ಅವ್ರದೇ ಆದ ಒಂದು ಜೀವನದಲ್ಲಿ ಸಹಾಯ ಆಗಬೇಕು. ನಾವು ಉಳಿತಾಯದಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದೀವಿ. ಪೋಸ್ಟ್ ಆಫೀಸಿಗೆ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಫಾರ್ಮ್ ತುಂಬಿಸಿ ಡಿಜಿಟಲ್ ಸಖಿಯವರು ಈ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಸರ್, ನಾವು 2022 ಅಕ್ಟೋಬರ್ದಿಂದ ಈ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಮತ್ತೆ ಇಲ್ಲಿವರೆಗೂ ಕೂಡ ಬಹಳಷ್ಟು ಜನರಿಗೆ ನಾವು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ನಾವು 500 ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. 500 ಗ್ರಾಮಗಳಲ್ಲಿ ಈಗಾಗಲೇ ಕೆಲಸ ಮುಗಿದ ಅಂದ್ರೆ ಇನ್ನು ಚಾಲ್ತಿಯಲ್ಲಿ ಕೂಡ ಇನ್ನು ಎಷ್ಟು ಹಳ್ಳಿಗಳನ್ನ ತಾವು ನಮ್ಮ ಯೋಜನೆ ಪ್ರಕಾರ ಇನ್ನು ನಾವು 2026 ಮಾರ್ಚ್ ವರೆಗೆ ಈ ಯೋಜನೆಯನ್ನು ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ ಎಷ್ಟು ಹಳ್ಳಿಗಳನ್ನು ನಾವು ಮುಟ್ಟು ಮಾಡಬಹುದು, ಎಲ್ಲಿವರೆಗೆ ನಮ್ದು ಒಂದು ಟಾರ್ಗೆಟ್ ಇದೆ, 13-65 ಜನರಿಗೆ ನಾವು ಒಂದು ವಯಸ್ಸಿನ ಜನರಿಗೆ ನಮ್ಮ ಒಂದು ವಿಷಯವನ್ನು ಮುಟ್ಟಬೇಕು, ಡಿಜಿಟಲ್ ಮತ್ತು ಫೈನಾನ್ಸಿಯಲ್ ಇನ್ಕ್ಲೂಷನ್ ಬಗ್ಗೆ ಅವರಿಗೆ ಲಿಟ್ರಸಿ ಬಗ್ಗೆ ಒಂದು ಅರಿವು ಮೂಡಿಸಬೇಕು. ಅಲ್ಲಿ ಆ ಜನರ ಒಂದು ಮುಕ್ತಾಯ ಆಗಿದೆ ಅಂತ ನಾವು ಬೇರೆ ಒಂದು ಗ್ರಾಮಕ್ಕೆ ನಾವು ಮತ್ತೆ ಕಾಲಿಡ್ತೀವಿ, ಮತ್ತೆ ಅದೇ ಕೆಲಸ ಅಲ್ಲಿ ಕೂಡ ಮಾಡ್ತೀವಿ. ಅಂದ್ರೆ ತಾವು ಈಗಾಗಲೇ ಅದ್ರ ಬಗ್ಗೆ ಸರ್ವೆ ಅದೆಲ್ಲ ಮಾಡಿರ್ಬೋದಲ್ಲ, ಎಷ್ಟು ಜನರಿದ್ದಾರೆ, 13-65 ತನಕ ಎಷ್ಟು ಜನರಿದ್ದಾರೆ, ನಾವು ಎಷ್ಟು ಜನರನ್ನ ಮುಟ್ಟಬೇಕು ಮಾಡಿದ್ವಿ ಸರ್. ಅಂದ್ರೆ ಸುಮಾರು ಈಗ ನಾವು ಏನು ಸದ್ಯದಲ್ಲಿ 177 ಹಳ್ಳಿಗಳನ್ನು ಈಗ ನಾವು ಚಾಲ್ತಿಯಲ್ಲಿ ಏನಿದ್ದಾವಲ್ಲ ಅದರಲ್ಲಿ ಕೆಲಸ ಮುಗಿಸ್ತೀವಿ. ಅದರಲ್ಲಿ ಈಗ 500 ಹಳ್ಳಿಗಳನ್ನ ಮುಟ್ಟಿದೆ, ಇನ್ನಾದ್ರೆ ಒಂದು ಸುಮಾರು ಒಂದು 50-75 ಹಳ್ಳಿಗಳನ್ನ ನಾವು ಇನ್ನು ಹೆಚ್ಚಿಗೆ ಮಾಡಬಹುದು. ಆದ್ರೆ ಸುಮಾರು ಒಂದು 600 ಹಳ್ಳಿಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಬೀದರ್ ಮತ್ತು ಕಲಬುರಗಿಯಲ್ಲಿ. ಯಾಕಂದ್ರೆ 177 ಜನ ಡಿಜಿಟಲ್ ಸಖಿಗಳನ್ನು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ತಮ್ಮ ಲೆಕ್ಕದ ಪ್ರಕಾರ ಈಗ ತಾವು ಹೇಳಿದ್ರಿ ಬಹಳಷ್ಟು ಕಡಿಮೆ ಇಂತಹ ಒಂದು ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಜನ ಅಂತೇಳಿ, ನೀವು ಈಗ ಏನ್ ಕೆಲಸ ಮಾಡ್ತಾ ಇದ್ರಿ, ಜನರ ಸ್ಪಂದನೆ ಹೆಂಗದ ಅಂತೀರಿ, ಅವ್ರಿಗೆ ಪ್ರೇರಣೆ ನೀಡುವಂತಹ ಒಂದು ಕೆಲಸ ತಾವು ಮಾಡ್ತಾ ಇದ್ರಿ, ಕೈ ಹಿಡಿದವರಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಕರೆ ಹೇಳ್ಬೇಕು ಅಂತಂದ್ರ, ಅವ್ರು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ? ನಾವು ನೋಡಿದಾಗ ಜನರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಅರಿವು ಬಹಳಷ್ಟು ಕಡಿಮೆ ಇದೆ, ಅಂದ್ರೆ ಇದ್ರ ಬಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಇಲ್ಲ ಅಥವಾ ಯಾರು ಹೇಳಲಿಲ್ಲ. ಅಂದ್ರೆ ಮನುಷ್ಯನ ಒಂದು ಸ್ವಭಾವ ಏನಿದೆ ಅಂತಂದ್ರೆ, ಅರಿವಿದ್ರು ಕೂಡ ಹಿಂದಿನಿಂದ ಅವನಿಗೆ ಒಂದು ಪ್ರೆಷರ್ ಒತ್ತಡ ಬೇಕಾಗುತ್ತೆ. ಒತ್ತಡ ಇದ್ರೆ ಅವನು ಮಾಡ್ಲಿಕ್ಕೆ ಸುಲಭ ಆಗಿರ್ತದೆ, ಒತ್ತಡ ಇರ್ಲಿಲ್ಲ ಅಂತಂದ್ರೆ ಇದು ಮನುಷ್ಯನ ಸ್ವಭಾವ, ಅವನು ಮಾಡ್ಕೊಳ್ಳಲ್ಲ. ಹಾಗ ನಮ್ಮ ಡಿಜಿಟಲ್ ಸಖಿಯನ್ನು ಆ ಒತ್ತಡದ ಕೆಲಸ ಮಾಡ್ತಾ ಇದ್ದಾರೆ. ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಅದು ಅವರು ತೊಡಗಿಸಿದ್ದಾರೆ ಈ ಯೋಜನೆಗಳಲ್ಲೆಲ್ಲ. ಇದು ಒಂದು ನಮ್ದೊಂದು ವೀಕ್ಷಣೆ ಇದೆ, ನಮ್ದು ಅಬ್ಸರ್ವೇಷನ್ ಇದೆ. ಅಂದ್ರೆ ಈಗ ನೋಡ್ರಿ ಸಿರಾಜರೇ, ಸಾಕಷ್ಟು ಯೋಜನೆಗಳ ಬಗ್ಗೆ ತಾವು ಹೇಳಿದ್ರಿ, ಸುರಕ್ಷಾ ಬಿಮಾ ಯೋಜನೆ ಇರಬಹುದು, ಅಟಲ್ ಪೆನ್ಷನ್ ಯೋಜನೆ ಇರಬಹುದು, ಜೀವನ್ ಜ್ಯೋತಿ ಇರಬಹುದು, ಉಳಿತಾಯಗಳಿರಬಹುದು, ಜನರಿಗೆ ಯಾವ ರೀತಿಯಾದಂತಹ ಯೋಜನೆ ಬೇಕು ಅಂತ ನೀವೇ ಡಿಸೈಡ್ ಮಾಡ್ತಾ ಇದ್ದೀರೋ, ಅಥವಾ ಅವರಿಗೆ ಈ ಯೋಜನೆಗಳ ಬಗ್ಗೆ ಹೇಳಿ ನೀವು ಇದ್ರೊಳಗೆ ಯಾವ್ದು ತಗೋತೀರಿ ತಗೊಳ್ರಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ? ಹಾಗೇನಿಲ್ಲ ಸರ್, ನೋಡಿ ಆಗಾಗಲೇ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಿದ್ದಾವೆ. ಉದಾಹರಣೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, PMJJY ಇದೆ, PMSBI ಇದೆ, ಅಟಲ್ ಪೆನ್ಷನ್ ಯೋಜನೆ ಇದೆ. ಉದಾಹರಣೆಗಾಗಿ ಅಟಲ್ ಪೆನ್ಷನ್ ಯೋಜನೆಯನ್ನು ತಗೊಂಡಿದಾಗ ಜನರು ಇದರಲ್ಲಿ ಸ್ವಲ್ಪ ವಿಚಾರ ಏನಂತಂದ್ರೆ, ಸರ್ ನಮ್ಗೆ 60 ವರ್ಷ ಆದ್ಮೇಲೆ ನಮಗೆ ವಾಪಸ್ ಬರುತ್ತೆ ಅಲ್ಲ ದುಡ್ಡು, ತುಂಬಾ ಕಷ್ಟ ನಮಗೆ ಅಂತ. ಇದೊಂದು ಸಮಸ್ಯೆ ಅಂತೂ ಬಂದೇ ಬರುತ್ತೆ. ಆದ್ರೆ ನಮ್ಮ ಡಿಜಿಟಲ್ ಸಖಿಗಳು ಅವರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ 60 ವರ್ಷ ಆಯ್ತಂತಂದ್ರೆ ಆರ್ಥಿಕ ತಜ್ಞರ ಪ್ರಕಾರ 60 ವರ್ಷ ಆದ್ಮೇಲೆ ಮತ್ತು ಬಡತನ ಮರು ವಾಪಸ್ ಬರುತ್ತೆ ಅಂತೆ ಈ ರೀತಿಯಲ್ಲಿ ಹೇಳ್ತಾರ. ಅದಕ್ಕೆ ಆ ಒಂದು ಸಮಸ್ಯೆಗೆ ನಿವಾರಣೆ ಮಾಡಬೇಕಂತಂದ್ರೆ ನಾವು ಈಗಾಗಲೇ ಏನಾದ್ರೂ ಯೋಜನೆಗಳನ್ನು ಹಾಕೋಬೇಕು. ಅದಕ್ಕೆ ಸರ್ಕಾರ ಒಂದು ಅಟಲ್ ಪೆನ್ಷನ್ ಯೋಜನೆ, ಅನಾರ್ಗನೈಸ್ ಸೆಕ್ಟರ್ ನಲ್ಲಿ ಜನರು ಇದ್ದಾರಲ್ಲ ಅವರಿಗೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಒಂದು ಸಹಾಯ ಮಾಡುತ್ತೆ. ಅದಕ್ಕೆ ಬಿಟ್ಟು ಕೂಡ ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ಕೆಲವು ವೃದ್ಧಾಪ್ಯ ಯೋಜನೆ ಇರಬಹುದು, ಅಲ್ಲಿ ಪಿಂಚಣಿ ಬರುತ್ತೆ, ಮತ್ತೆ ವಿಧವೆ ಪಿಂಚಣಿ ಬರುತ್ತೆ, ಮತ್ತೆ ಅಂಗವಿಕಲರಿಗೂ ಕೂಡ ಬರುತ್ತೆ, ಅದು ಇರಬಹುದು. ಇದರ ಜೊತೆಯಲ್ಲಿ ಅವರಿಗೆ ಒಂದು ಸ್ವಲ್ಪ ಈ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ 1,000-5,000 ಪಿಂಚಣಿ ಬಂದ್ರೆ ಅವರ ಜೀವನ 60 ವರ್ಷ ಆದಮೇಲೆ ಸುಗಮವಾಗಿ ಸಾಗಿಸಬಹುದು. ಅಲ್ಲಿ ಬರುವ ಆರೋಗ್ಯದ ಸಮಸ್ಯೆಗಳನ್ನಾಗಲಿ ಅದಕ್ಕೆ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಈ ರೀತಿಯಾಗಿ ಅವರಿಗೆ ನಾವು ಅವರಿಗೆ ಉದಾಹರಣೆ ಕೊಡ್ತೀವಿ. ನೋಡಿ, ಸರ್ಕಾರದ ನೌಕರದಾರ ಇರ್ತಾರೆ, ಅವರಿಗೆ ಕೂಡ ಪೆನ್ಷನ್ ಇರುತ್ತೆ. ಅದೇ ರೀತಿ ನಮಗೆ ಒಂದು ಪೆನ್ಷನ್ ಇರಂಗಿಲ್ಲ, ಆದ್ರೆ ಸರ್ಕಾರ ಒಂದು ಪೆನ್ಷನ್ ಬರುವಂತಹ ಒಂದು ಯೋಜನೆಗಳು ಮಾಡಿದೆ. ಆ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು, ಅದರಲ್ಲಿ ಯಾಕೆ ನಾವು ಅದರ ಲಾಭವನ್ನು ಪಡಿಬಾರದು ಅಂತ ನಾವು ಜನರಿಗೆ ನಾವು ಪ್ರೇರಣೆ ಮಾಡಿದಾಗ ಅವರು ಜನರು ಕೇಳ್ತಾರೆ. ಅವರಿಗೆ ಏನ್ ಹೇಳ್ಬೇಕಂತಂದ್ರೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸೋರು ಅವರಿಗೆ ಜನರು ಇಲ್ಲ. ಸರಿಯಾದ ರೀತಿಯಲ್ಲಿ ಒಂದು ಅವರಿಗೆ ಮಾಹಿತಿ ಮುಟ್ಟಿದ್ರೆ ಅವರಿಗೆ ನಾವು ಪ್ರೇರಣೆ ಮಾಡಿ ನಾವು ಇದರಲ್ಲಿ ತರಬಹುದು, ಏನು ಸಮಸ್ಯೆಗಳಿಲ್ಲ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಕೂಡ ಮಾಡಿಕೊಡ್ತಾ ಇದ್ರು ಜನರು. ಅದರ ಜನರಿಗೆ ತಿಳುವಳಿಕೆ ಬಂತು, ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂತಂದ್ರೆ ಅವ್ರು ತಯಾರಾಗ್ತಾರೆ ಸರ್. ಅಂದ್ರೆ ಅಲ್ಲಿ ಮಟ್ಟಿಗೆ ನಾವು ತಯಾರು ಮಾಡಬೇಕು, ಅವ್ರಿಗೆ ಭೇಟಿ ಆಗಬೇಕು, ಹೇಳಬೇಕು, ಅವರಿಗೆ ಅರಿವು ಮೂಡಿಸಬೇಕು ಅನ್ನುವಂತಹ ಒಂದು ವಿಚಾರ ಹೇಳ್ತಾರೆ. ವಿಚಾರ ಇದೆ, ಒಂದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಇದೆ ಸರ್. ನೋಡಿ, ಒಂದು ಏನಂತಂದ್ರೆ 100 ಜನರಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರಂತಲ್ಲ, ಆದ್ರೆ ಮೆಜಾರಿಟಿಯ ಜನರು ನಮಗೆ ಸಪೋರ್ಟ್ ಮಾಡ್ತಾರೆ ಸಮುದಾಯ ಅದರಲ್ಲಿ. ಯಾಕಂದ್ರೆ ಎಲ್ಲರೂ ತಯಾರಾಗ್ಲಿಕ್ಕಿಲ್ಲ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಸೇರ್ಪಡೆಗೆ ಆಗ್ಲಿಕ್ಕೆ, ಯಾಕಂದ್ರೆ ಅವ್ರದೇ ಆದ ಒಂದು ಆರ್ಥಿಕ ಸಮಸ್ಯೆಗಳನ್ನು ಕೂಡ ಇರ್ತಾವ. ಆದ್ರೆ ಒಂದು ಅವ್ರಿಗೆ ನಾವು ಪ್ರೇರಣೆ ಮಾಡಿದಾಗ, ಯಾರ ಹತ್ತಿರ ಅಂತ ಒಂದು ಮಾಡ್ಕೊಳ್ಳುವಂತ ಒಂದು ಶಕ್ತಿ ಇದೆ, ಅವರು ಖಂಡಿತವಾಗಿ ಮಾಡ್ಕೊಳ್ತಾರ. ಯಾಕಂದ್ರೆ ನಾವು ಅವರಿಗೆ 18 ರಿಂದ 40 ವರ್ಷದ ಜನರಿಗೆ ಮಾತ್ರ ನಾವು ಇದರಲ್ಲಿ ಸೇರ್ಪಡಿಕೆ ಮಾಡಲಿಕ್ಕೆ ಆಗುತ್ತೆ, ಇಲ್ಲದ್ರೆ 40 ವರ್ಷ ಆದ್ಮೇಲೆ ಅಟಲ್ ಪೆನ್ಷನ್ ಯೋಜನೆ ಬರೋಂಗಿಲ್ಲ. ಇದಕ್ ಬಿಟ್ಟು ಕೂಡ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಕೂಡ ಅದ್ರ ಬಗ್ಗೆನೂ ಕೂಡ ನಾವು ಜನರಿಗೆ ಹೇಳ್ತೀವಿ. ಆದ್ರೆ ಒಟ್ಟಾಗಿ ಏನ್ ಹೇಳುವ ತಾತ್ಪರ್ಯ ಮತ್ತೆ ಇದರ ಉದ್ದೇಶ ಏನಂತಂದ್ರೆ, ನಮ್ಮ ಸಮುದಾಯದ ಜನರು ಜೀವನ ಸುಗಮವಾಗಿ ಸಾಗಬೇಕು, ಮತ್ತೆ 60 ವರ್ಷ ಆದ್ಮೇಲೆ ಅವ್ರ ಜೀವನದಲ್ಲಿ ಏನಾದ್ರು ಬಡತನ ವಾಪಸ್ ಬರುತ್ತೆ ಅಲ್ಲ, ಆ ಬಡತನ ನಿವಾರಣೆ ಮಾಡ್ಲಿಕ್ಕೆ ನಾವು ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆ ವ್ಯವಸ್ಥೆ ಮಾಡುವ ರೀತಿಯಲ್ಲಿ ಸರ್ಕಾರನು ಕೂಡ ಆಗಾಗಲೇ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರದ ಯೋಜನೆಗಳಿಗೆ ಜನರದ ಬಾಗಿಲಿಗೆ ಮುಟ್ಟಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ತಾವು ಬಹಳ ಜನರಿಗೆ ಅರಿವು ಮೂಡಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಅವರ ಒಂದು ಯೋಜನೆ ಒಳಗೆ ತೊಡಸ್ಕೊಳ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಒಂದು ಯಾವ್ದೋ ಒಂದು ವಿಮೆ ಯೋಜನೆ ಒಳಗೆ ತೊಡಗಿಸಿಕೊಳ್ತಾರೆ, ಮುಂದೆ ಏನಾಗ್ತದೆ ಅಂತಂದ್ರೆ ವಿಮೆ ಯೋಜನೆಗಳಿರಬಹುದು, ಈಗೇನು ಉಳಿತಾಯದ ಯೋಜನೆಗಳು ಸ್ವಲ್ಪ ಟೈಮ್ ತಗೊಳ್ಳುವಂತದ್ದು, 10 ವರ್ಷ 15 ವರ್ಷ 20 ವರ್ಷ ಈ ರೀತಿ ಆಗುವಂತಹ ಒಂದು ವಿಚಾರ ಇರ್ತದೆ. ಅದರೊಳಗೆ ಕಂತುಗಳನ್ನ ತಗೋಬೇಕಾಗ್ತದೆ, ಕೆಲವೊಮ್ಮೆ ಏನಾಗ್ಬಿಡ್ತೈತಿ ಮರೆತು ಏನೋ ಹಿಂಗ ಒಂದು ನಿರ್ಲಕ್ಷ್ಯ ಭಾವನೆಯಿಂದನೋ ಅಥವಾ ಅದ್ರ ಬಗ್ಗೆ ನಾವು ಗಮನ ಕೊಡ್ಲಿಲ್ಲ ಅಂತಂದ್ರೆ ಕಂತುಗಳು ನಿಲ್ಲುವಂತಹ ಒಂದು ಸಾಧ್ಯತೆಗಳು ಇರ್ತಾವ. ಹಂಗ ಸಾಕಷ್ಟು ಯೋಜನೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನನ್ನನ್ನು ಹೇಳ್ಕೊಂಡೆ ನಾನು ಹೇಳಬೇಕು, ಎಷ್ಟೋ ಸಲ ನಾವು ಕಂತುಗಳನ್ನು ತುಂಬೋದು ಮರೆತು ಬಿಡ್ತೀವಿ. ಅಂತ ಒಂದು ಸಂದರ್ಭ ಹೌದು ಸರ್, ಇದಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಉದಾಹರಣೆಗೆ ಈಗ ಅಟಲ್ ಪೆನ್ಷನ್ ಯೋಜನೆ ಆಗಲಿ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಲಿ ಅಥವಾ ವಿಮೆ ಯೋಜನೆಗಳಲ್ಲಾಗಲಿ, ನಾವು ಮುಖ್ಯವಾಗಿ ನೋಡ್ತಾ ಇದ್ದೀವಿ ವಿಮೆ ಯೋಜನೆಗಳಲ್ಲಿ. ಈಗ PMSBI ಮತ್ತೆ PMJJY ಏನಿದೆ, ಇದು ಜನರು ನಾವು ಹೋಗಿದ್ದಾಗ ಮಾಡ್ಕೊಳ್ತಾರ. ಅವ್ರು 20 ರೂಪಾಯಿ ಕೊಟ್ಟು PMSBI ಮಾಡ್ಕೊಳ್ತಾರ, 436 ರೂಪಾಯಿ ಕೊಟ್ಟು PMJJY ಮಾಡ್ಕೊಳ್ತಾರ. ಆದ್ರೆ ಮತ್ತೆ ಅವರಿಗೆ 1 ವರ್ಷ ಬರುವವರಿಗೆ ಅವರಿಗೆ ನೆನಪಿರಂಗಿಲ್ಲ, ಅದಕ್ಕೆ ನವೀಕರಣ ಮಾಡಿಸಲಿಕ್ಕೆ ಅವರಿಗೆ ನೆನಪಿರಂಗಿಲ್ಲ. ಆದ್ರೆ ಆಗಾಗಲೇ ಬ್ಯಾಂಕಿಂದ ಒಂದು ಪ್ರೊಸೀಜರ್ ಏನಿದೆ ಅಂತಂದ್ರೆ, ಒಂದ್ಸಲ ಮಾಡ್ಕೊಂಡ್ ಬಿಟ್ರೆ ಅದು ಕಂಟಿನ್ಯೂ ಆಗಿ ನವೀಕರಣ ಆಗುತ್ತೆ. ಯಾವಾಗ ಆಗುತ್ತೆ ಅಂತಂದ್ರೆ, ಅವರ ಅಕೌಂಟ್ ನಲ್ಲಿ ಅವರ ಖಾತೆಯಲ್ಲಿ ಸುಮಾರು ಕನಿಷ್ಠ ಮೊತ್ತವನ್ನು ಇರಲೇಬೇಕು, ಅಂದಾಗ ಮಾತ್ರ ಅದು ಆಗುತ್ತೆ. ಉದಾಹರಣೆಗಾಗಿ ಈಗ ಸರ್ಕಾರದ ಒಂದು ನಿಯಮದ ಪ್ರಕಾರ ಮೇ ಮತ್ತು ಜೂನ್ ತಿಂಗಳಲ್ಲಿ 2 ತಿಂಗಳಲ್ಲಿ ಬ್ಯಾಂಕಿನವರು ಮೇ ತಿಂಗಳಲ್ಲಿ ಮುಖ್ಯವಾಗಿ 20 ರೂಪಾಯಿ ಮತ್ತು 430 ರೂಪಾಯಿ ಅಂತೂ ಅವರು ಕಡಿತ ಮಾಡ್ತಾರೆ ಅಲ್ಲಿ. ಆದ್ರೆ ಅವರ ಖಾತೆಯಲ್ಲಿ ದುಡ್ಡು ಇರಲಿಲ್ಲ ಅಂತಂದ್ರೆ ಅವ್ರನ್ನು ಕೂಡ ಡಿಫಾಲ್ಟರ್ ಆಗ್ಬಿಡ್ತಾರೆ. ಅವಾಗ ಅದು PMJJY ಆಗ್ಲಿ ಅದು PMSBI ಆಗ್ಲಿ ಅದು ನವೀಕರಣ ಆಗಂಗಿಲ್ಲ. ಏನಾದ್ರೂ ಸಮಸ್ಯೆ ಆಯ್ತು ಅವರಿಗೆ, ಏನಾದ್ರೂ ಒಂದು ಆಕ್ಸಿಡೆಂಟ್ ಆಯ್ತು, ಏನಾದ್ರೂ ಅವರು ಡೆತ್ ಆಯ್ತು ಅಂದ್ರೆ ಅವಾಗ ಈ ಒಂದು ಲಾಭದಿಂದ ಅವ್ರು ವಂಚಿತರಾಗ್ತಾರ. ಅದಕ್ಕೆ ಈಗ ನಾವು ಕೂಡ ಆಗಾಗಲೇ ಈ ಜನರಿಗೆ ಒಂದು ಅರಿವು ಕೊಟ್ಟು ಅವರಿಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಆಗ್ಲಿ ಭಾರತ ಸರ್ಕಾರ ಆಗ್ಲಿ ಒಂದು ಮೆಗಾ ಲಾಗಿನ್ ಡೇ ಅಂತ ಮಾಡ್ತಾ ಇದ್ರ, ಮತ್ತೆ ಇದು ಸುಮಾರು 25 ಏಪ್ರಿಲ್ ನಿಂದ 17 ಶುರು ಆಗಿದೆ, 17 ಮೇ ವರೆಗೆ ಇದರಲ್ಲಿ ಮಾಡ್ತಾ ಇದ್ರೆ, ಈ ಒಂದು ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನೋಡಿದಾಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್, NRLM, ಲೀಡ್ ಬ್ಯಾಂಕ್ ಇವರು ಕೂಡ ನಡೆಸ್ತಾ ಇದ್ರ ಮೆಗಾ ಲಾಗಿನ್ ಡೇ. ಮತ್ತೆ ಇವ್ರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಿ ಜನರ ಹತ್ರ ಹೋಗಿ ನಾವು ಅವರಿಗೆ ಅರಿವು ಏನ್ ಮಾಡಿಸ್ತಾ ಇದೀವಿ ಅಂತಂದ್ರೆ, ಈ ಒಂದು ಮೇ ತಿಂಗಳಲ್ಲಿ ನೀವು ಕನಿಷ್ಠ ಒಂದು ಮೊತ್ತವನ್ನು ನಿಮ್ಮ ಖಾತೆಯಲ್ಲಿ ಇಡಲೇಬೇಕು, ಇದ್ದಾಗ ಮಾತ್ರ ನವೀಕರಣ ಆಗುತ್ತೆ ಅಂತ ಒಂದು ಅವರಿಗೆ ಹೇಳ್ತಾ ಇದೀವಿ, ಮತ್ತೆ ಅದು ಮಾಡಿಸ್ತಾ ಇದೀವಿ. ಅದರ ಜೊತೆಯಲ್ಲಿ ಹೊಸದಾಗಿ ಮತ್ತೆ ಯಾರು ಇದರಲ್ಲಿ ಬರಲಿಲ್ಲ, ಸೇರ್ಪಡೆ ಆಗ್ಲಿಲ್ಲ ಅಂತವರಿಗೂ ಕೂಡ ಹೊಸದಾಗಿ ಸೇರ್ಪಡೆಗೆ ಮಾಡಿಸ್ತಾ ಇದೀವಿ. ನಾವು ಬ್ಯಾಂಕಿನವ್ರ ಜೊತೆಯಲ್ಲಿ ಕೂಡಿ ಮತ್ತೆ ಗ್ರಾಮ ಪಂಚಾಯತ್ ಆಗ್ಲಿ ಮತ್ತೆ ಫೈನಾನ್ಸಿಯಲ್ ಲಿಟ್ರೆಸಿ ಕೌನ್ಸಿಲರ್ ಇದ್ದಾರ ಅವ್ರ ಜೊತೆಯಲ್ಲಿ ಕೂಡಿ, NRLM ಅವ್ರ ಜೊತೆಯಲ್ಲಿ ಕೂಡಿ ಇದು ಕೆಲಸ ನಾವು ಮಾಡ್ತಾ ಇದೀವಿ. ಮತ್ತೆ ನಮ್ದಂತೂ ಈಗ ಕಂಟಿನ್ಯೂಸ್ ಆಗಿ ನಾವು ಜನ ಜೊತೆಯಲ್ಲಿ ಇದು ಕೆಲಸ ಮಾಡ್ತಾನೆ ಇರ್ತೀವಿ. ಕೊನೆಯದಾಗಿ ಏನ್ ಹೇಳ್ಬೇಕಂತಂದ್ರೆ, ನಮ್ಮ ಜನರಿಗೆ ಯಾವುದೇ ಒಂದು ಯೋಜನೆ ಸೇರ್ಪಡೆಗೆ ಆದ್ಮೇಲೆ ಎಲ್ಲಿ ವರ್ಷ ವರ್ಷ ನಾವು ನವೀಕರಣ ಮಾಡಿಸಬೇಕು ಅಂತಂದ್ರೆ ಅದರಲ್ಲಿ ದುಡ್ಡು ಬೇಕಾದ್ರೆ ಆ ದುಡ್ಡು ಆ ಸಮಯದ ಪ್ರಕಾರ ಅವಾಗ ನಾವು ಅದು ತುಂಬಬೇಕು. ಆದರೆ ಇಲ್ಲಿ ನಾವು ನೋಡಿದಾಗ ಪಿಎಂಜೆಜೆವೈ ಮತ್ತು ಪಿಎಂಎಸ್ವೈ ಎರಡು ಯೋಜನೆಗಳಲ್ಲಿ ಬ್ಯಾಂಕಿನಲ್ಲಿ ಆಟೋಮೆಟಿಕ್ ಆಗಿ ಬ್ಯಾಂಕಿನವರು ಅಲ್ಲಿ ಆ ಮಿನಿಮಮ್ ಅಮೌಂಟ್ ಅವರು ಕಡಿತ ಮಾಡ್ತಾರೆ. ಅದಕ್ಕೆ ನವೀಕರಣ ಮಾಡಬೇಕಂತ ಜನರು ನಾವು ನಮ್ಮ ಸಮುದಾಯದವರು ಅಲ್ಲಿ ನಮ್ಮ ತಮ್ಮದೇ ಆದ ಖಾತೆಯಲ್ಲಿ ಅವರು ಒಂದು ಕನಿಷ್ಠ ಆದ ಒಂದು ಹಣವನ್ನು ಇಟ್ಟಿದ್ರೆ ಯೋಜನೆ ನಿರಂತರವಾಗಿ ನಡೀತಾ ಇರುತ್ತೆ. ಇದು ಜನರು ಒಪ್ಕೊಳ್ಬೇಕು. ಯಾಕಂದ್ರೆ ಈಗೇನಾಗಿದೆ ಅಂದ್ರೆ ಜನರು ಮುಖ್ಯವಾಗಿ ಇದು ಡೆಬಿಟ್ ಕಾರ್ಡ್ ಮತ್ತೆ ಯುಪಿಐ ಪೇಮೆಂಟ್ ಇರೋ ಕಾರಣ ಅದು ಜೀರೋ ಬ್ಯಾಲೆನ್ಸ್ ಬರುತ್ತೆ. ಆ ಜೀರೋ ಬ್ಯಾಲೆನ್ಸ್ ಬಂದಾಗ ಬ್ಯಾಂಕಿನವ್ರನ್ನು ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಆ ಒಂದು ದಿನಾಂಕದವರೆಗೆ ಇದ್ರೆ ಮಿನಿಮಮ್ ಬ್ಯಾಲೆನ್ಸ್ ಆಟೋಮೆಟಿಕ್ ಆಗಿ ಬ್ಯಾಂಕಿನವರು ನವೀಕರಣ ಮಾಡಿಸ್ತಾರೆ. ಅದಕ್ಕೆ ನಮ್ಮ ಸಮುದಾಯದವ್ರನ್ನು ಕೂಡ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮಿನಿಮಮ್ ಬ್ಯಾಲೆನ್ಸ್ ಮುಖ್ಯವಾಗಿ ಮೇ ತಿಂಗಳಿನಲ್ಲಿ ಅಂತೂ ಮೇಂಟೈನ್ ಮಾಡಲೇಬೇಕು. ಇದೊಂದು ನಮ್ಮ ಜನರಿಗೆ ಒಂದು ನಾವು ಮೆಸೇಜ್ ಕೊಡುವಂತ ಒಂದು ಕೆಲಸ ಇದು. ಆತ್ಮೀಯರೇ, ಏನು ಮೊಹಮ್ಮದ್ ಸಿರಾಜ್ ಅವರು ಹೇಳಿದ್ರಲ್ಲ ಅದನ್ನ ನಾನು ಒಂದ್ಸಲ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಯಾಕಪ್ಪ ಅಂತಂದ್ರೆ ಇದು ಬಹಳ ಮುಖ್ಯವಾದಂತದ್ದು. ಒಂದು ಯೋಜನೆ ಒಳಗ ತಾವು ತೊಡಗಿಸಿಕೊಂಡಾಗ ಅದು ನಿರಂತರವಾಗಿರಬೇಕು, ಅದರ ಅವಧಿಯನ್ನ ಪೂರ್ಣ ಮುಗಿಸಬೇಕು. ಇಂತಹ ಸಂದರ್ಭದೊಳಗೆ ಈಗಾಗಲೇ ನಾವು ಚರ್ಚೆ ಮಾಡದಂಗ ಮರ್ತು ಹೋಗುವಂತಹ ಸಾಧ್ಯತೆಗಳು ಬಹಳ ಇರ್ತಾವ. ಹಾಗಾಗಿ ನಾವು ಕಂತುಗಳನ್ನ ಮರೆತು ಬಿಡ್ತೀವಿ. ಆಗ ಕಂತು ಮರೆತಾಗ ನಾವು ಯೋಜನೆ ಮುಂದುವರಿಯಂಗಿಲ್ಲ, ಅಲ್ಲೇ ನಿಂತು ಬಿಡುತ್ತದ. ಹೀಗಾಗಿ ಅದರಿಂದ ಏನು ಲಾಭ ಸಿಗಬೇಕು ತಮಗೆ, ಆ ಲಾಭ ಸಿಗುವುದಿಲ್ಲ. ಯೋಜನೆ ಮಾಡಿನೂ ಸಹಿತ ಲಾಭ ಸಿಗುವುದಿಲ್ಲ ಅಂತಂದಾಗ ಯೋಜನೆ ಯಾಕೆ ಮಾಡಬೇಕು ಅನ್ನುವಂತ ಪ್ರಶ್ನೆ ನಿಮ್ಗೆ ಮುಂದೆ ಬರಬಹುದು. ಆದ್ರೆ ಇಲ್ಲಿ ಇರುವಂತದ್ದು ಏನಪ್ಪಾ ಅಂತಂದ್ರೆ ನಮ್ಮ ಏನ್ ಕಂತುಗಳದಾವ ಸಕಾಲಕ್ಕ ನಾವು ತುಂಬುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಕಂತುಗಳನ್ನ ತುಂಬಲಿಲ್ಲ, ನಿಂತು ಹೋಯ್ತು ಅಂತಂದ್ರ ಆ ಯೋಜನೆ ನಮಗ ಸಿಗುವುದಕ್ಕ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅಂದ್ರೆ ನವೀಕರಣ ಮಾಡಬೇಕಾಗ್ತದ. ಅದಕ್ಕ ಏನು ಸಿರಾಜ್ ಅವರು ಹೇಳಿದ್ರಲ್ಲ ಅದನ್ನ ತಾವು ಗಮನಬೇಕು, ಮಾಡಬೇಕು. ಮುಂದಿನ ದಿನಗಳಲ್ಲಿ ಮೇ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ನೊಳಗ ದುಡ್ಡಿರುವಂಗ ವ್ಯವಸ್ಥೆ ಮಾಡ್ಕೊಳ್ಬೇಕು. ಏನ್ ಬಹಳ ದುಡ್ಡಲ್ಲ, 400-500 ರೂಪಾಯಿ ನಿಮ್ಮ ಅಕೌಂಟ್ ನೊಳಗೆ ಇದ್ದುಪ ಅಂತಂದ್ರೆ ಅದರಿಂದ ನಿಮ್ಮ ಏನು ಯೋಜನೆಗಳದಾವ ಅದು ನವೀಕರಣ ಆಗ್ತದ, ಮುಂದುವರಿತದ, ಅದರ ಲಾಭ ನಿಮಗ ತರ್ತದ. ಇದು ಬಹಳ ಸರಳವಾದಂತಹದ್ದು. ಇಂತಹ ಒಂದು ಯೋಜನೆಗಳ ಉಪಯೋಗ ತಗೊಳ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಇಷ್ಟು ಕೆಲಸ ಮಾಡಿದ್ರೆ ಸಾಕು, ನೀವು ಹೋಗಿ ತುಂಬುದು ಬೇಕಾಗಿಲ್ಲ. ತನ್ನಷ್ಟು ತಾನು ಡೆಬಿಟ್ ಆಗಿಬಿಡ್ತೈತಿ, ನಿಮ್ಮ ಅಕೌಂಟ್ ನಿಂದ ಬ್ಯಾಂಕಿಗೆ ಹೋಗ್ತದ. ಅದಕ್ಕೆ ಈ ವಿಚಾರವನ್ನ ತಾವು ಗಮನದೊಳಗಿಟ್ಟು ಎಲ್ಲರೂ ಇದಕ್ಕೆ ತಾವು ಸ್ಪಂದಿಸ್ತೀರಿ ಅಂತ ಹೇಳಿ ಭಾವಿಸ್ತೀವಿ. ಮತ್ತೆ ಯಾರ್ಯಾರು ಇನ್ನೂ ಈ ಯೋಜನೆ ಒಳಗೆ ತೊಡಗಿಸಿಕೊಂಡಿಲ್ಲ, ಇಂತಹ ಯೋಜನೆಗಳಲ್ಲಿ ತಾವು ತೊಡಗಿಸಿಕೊಳ್ಬೇಕು. ಮೊಹಮ್ಮದ್ ಸಿರಾಜ್ ಅವರೇ, ಈಗ ತಮ್ಮ ಜೊತೆಗೆ ಈ ಬಗ್ಗೆ ಮಾತಾಡಬೇಕು ಯಾರಾದರೂ ಅಂತಂದ್ರೆ ತಾವು ಅವರಿಗೆ ನಂಬರ್ ಕೊಟ್ರೆ ಅವರು ಕೂಡ ತಮ್ಮ ಜೊತೆಗೆ ಚರ್ಚೆ ಮಾಡಿ ಈ ಬಗ್ಗೆ ಹೆಚ್ಚಿಗೆ ಮಾಹಿತಿ ಮಾಡಿಕೊಳ್ಬಹುದು. ನನ್ನ ನಂಬರ್ 9845-230-239. ಮತ್ತೆ ನಮ್ಮ ಕೆಲವು ಗ್ರಾಮಗಳಲ್ಲಿ ನಾನು ಹೇಳಿದಾಗೆ ನಾನು ಒಂದು 500 ಗ್ರಾಮಗಳಲ್ಲಿ ನಮ್ಮ ಉಪಸ್ಥಿತಿ ಇದೆ. ಆದರೆ 170 ಗ್ರಾಮದಲ್ಲಿ ಅದೇ ಗ್ರಾಮದಲ್ಲಿ ನಮ್ಮ ಡಿಜಿಟಲ್ ಸಖಿಗಳನ್ನು ಕೂಡ ಇದ್ದಾರೆ. ಆ ಡಿಜಿಟಲ್ ಸಖಿಗಳು ಅವರಿಗೆ ಭೇಟಿ ಆದ್ರೆ ಸಾಕು, ಅವರು ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದು ಇದೆಲ್ಲ ಮಾಡಲಿಕ್ಕೆ ಫಾರ್ಮ್ ಕೊಡ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಫಾರ್ಮ್ಗಳನ್ನು ತುಂಬೋದಕ್ಕೆ ಸಹಾಯ ಮಾಡ್ತಾರೆ, ಎಲ್ಲ ಸಹಾಯ ಮಾಡ್ತಾರೆ. ಯೋಜನೆಗಳನ್ನು ನಿಮ್ಮನ್ನ ತೊಡಗಿಸಿಕೊಳ್ಳೋದಕ್ಕೆ ಅವರ ಅನುಕೂಲ ಕಲ್ಪಿಸಿಕೊಡ್ತಾರೆ, ಮತ್ತೆ ಅರಿವು ಕೊಡ್ತಾರೆ, ಅರಿವು ಕೊಡ್ತಾರೆ. ಮತ್ತೆ ಇದ್ರ ಮುಖ್ಯ ಏನ ಎಲ್ಲ ಅವರು ಹೇಳ್ತಾರೆ ನಿಮಗೆ. ಆತ್ಮೀಯರಿಗೆ ಏನು ಮೊಹಮ್ಮದ್ ಸಿರಾಜ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಅದನ್ನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು, ಆಮೇಲೆ ಅವ್ರ ಜೊತೆಗೆ ಅದರ ಬಗ್ಗೆ ಚರ್ಚೆ ಕೂಡ ಮಾಡಬಹುದು. 9845-23-0239 ಈ ನಂಬರ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಾವು ಪಡ್ಕೊಳ್ಬಹುದು. ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಆಮೇಲೆ ತಮ್ಮ ಊರಿನೊಳಗಿರುವಂತಹ ಡಿಜಿಟಲ್ ಸಖಿಯವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು, ಅವರಿಂದ ಅನುಕೂಲಗಳನ್ನು ಕೂಡ ತಾವು ಮಾಡ್ಕೊಳ್ಬಹುದು. ಒಳ್ಳೆಯದು ಮೊಹಮ್ಮದ್ ಸಿರಾಜ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದೊಳಗೆ ಇರುವಂತಹ ನಮ್ಮ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ, ವಿಶೇಷವಾಗಿ ಉಳಿತಾಯ ಯೋಜನೆಗಳು, ವಿಮಾ ಯೋಜನೆಗಳು, ಶೈಕ್ಷಣಿಕ ಯೋಜನೆಗಳ ಬಗ್ಗೆ ತಾವು ಇಲ್ಲಿ ತನಕ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಯಾವ ರೀತಿ ಜನರಿಗೆ ತಿಳುವಳಿಕೆ ನೀಡಿ ಅವರು ಈ ಯೋಜನೆಗಳ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ತಾವು ಮತ್ತೆ ತಮ್ಮ ತಂಡದವರು ಮಾಡ್ತಾ ಇದ್ದೀರಿ. ಆ ವಿಷಯಗಳನ್ನೆಲ್ಲ ತಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದೀರಿ. ತಮ್ಮ ಈ ಕಾರ್ಯ ಯಶಸ್ವಿಯಾಗಲಿ, ಮತ್ತೆ ನಮ್ಮ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಗ್ರಾಮೀಣರಿಗೆ ಈ ಯೋಜನೆಗಳ ಸದುಪಯೋಗ ಆಗಲಿ ಅಂತ ಹೇಳಿ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಸರ್ಕಾರಗಳು ಜಾರಿಗೆ ತಂದಿರುವ ವಿವಿಧ ಹಣಕಾಸು ಯೋಜನೆಗಳ ಕುರಿತು ಎಕ್ಸೆಸ್ ಲೈವ್ಲಿಹುಡ್ ಸಂಸ್ಥೆಯ ಬೀದರ್ ಹಾಗೂ ಕಲಬುರಗಿಯ ಯೋಜನಾ ವ್ಯವಸ್ಥಾಪಕರಾಗಿರುವ ಮೊಹಮ್ಮದ್ ಸಿರಾಜ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ.

ಹೋರಾಟದ ಕಿಚ್ಚು ನಮ್ಮೆಲ್ಲರ ಎದೆಯೊಳಗೆ ಸದಾ ಜಾಗೃತವಾಗಿರಲಿ. ದೇಶಕ್ಕಾಗಿ ಹೋರಾಡುವ ವೀರರಿಗೆ ತುಂಬು ಹೃದಯದ ನಮನವಿರಲಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಐಎನ್ಎ ರಾಮರಾವ್. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವಂತಹ ಸಂದರ್ಭಗಳು ಇದು ನಮ್ಮ ಚಿಕ್ಕ ವಯಸ್ಸಲ್ಲೇ ಮೈಗೂಡಿತು. ಭಗತ್ ಸಿಂಗ್, ರಾಜಗುರು, ಚಂದ್ರಶೇಖರ್ ಆಜಾದ್, ರಾಜ್ ಬ್ಯಾರಿ ಬೋಸ್ ಇವರೆಲ್ಲ ಹುಟ್ಟು ಕ್ರಾಂತಿಕಾರಿಗಳಾಗಿದ್ದರು. ಅವಾಗ ಈ ಕ್ರಾಂತಿಕಾರಿ ಮಿಲಿಟರಿ ಸೇರ್ಲಿಕ್ಕೆ ಒಂದು ಸನ್ನಿವೇಶ ಆಗ ಸಿಕ್ಕಿತು. ಮಹಾನಂದವಾಯಿತು. ತ್ಯಾಗ ಮಾಡಿ ಬಲಿದಾನ ಮಾಡಿ ರಾಷ್ಟಕ್ಕೆ ಒಳ್ಳೆಯ ಕಾಣಿಕೆಯನ್ನು ಸಲ್ಲಿಸಿದ ದಿನವನ್ನು ನೆನೆಸಿಕೊಂಡ್ರೆ ಬಹಳ ಮನಸ್ಸಿಗೆ ಆನಂದವಾಗಿದ್ದಿತ್ತು. ಯಾವ ಜನ ಈ ರಾಷ್ಟಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ರಾತ್ರಿ ಹಾಗಲನ್ನದೆ ಮನೆಯ ಮನೆಗಳನ್ನು ಕಳ್ಕೊಂತ ಪ್ರಾಣಗಳನ್ನು ಕಳ್ಕೊಂತ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಸನ್ನಿವೇಶ ಮತ್ತೆ ಇವತ್ತಿನ ಸನ್ನಿವೇಶ ನೋಡಿದಾಗ ಬೇರೆ ಬೇರೆ ವಿಷಯಗಳಿಗೆ ನಾವು ಮುಂದೆ ಬಂದಿರಬಹುದು. ಹೇಗೆ ಜನರನ್ನು ತಯಾರು ಮಾಡಬೇಕು, ಸ್ವಾತಂತ್ರ್ಯ ಹೇಗೆ ಕಾಪಾಡಿಕೊಳ್ಬೇಕು, ರಾಷ್ಟ್ರೀಯ ಭಾವನೆ ಹೇಗೆ ಪ್ರಚೋದನೆ ಮಾಡಬೇಕು, ಶಿಸ್ತನ್ನು ಹೇಗೆ ಬೆಳೆಸಬೇಕು, ಗಿಡವಾದದ್ದು ಮರವಾಗಿ ಬೆಳೆದಾಗ ಈಗ ನಾವು ಅದನ್ನ ಗಮನಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಇವತ್ತು ಜಗತ್ತಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಒಂದು ಶಿಸ್ತನ್ನು ಕಾಪಾಡಿಕೊಂಡು ಬರಬೇಕಾದ ಭಾರತ ಮಂಚೂಣಿ ನಿಲ್ಲಬೇಕಾಗುತ್ತದೆ. ನಿಜವಾಗಿ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಸ್ವಾತಂತ್ರ್ಯವನ್ನ ಅರ್ಥ ಮಾಡಿಕೊಂಡು ಅಂತ ಧೀಮಂತ ಶಕ್ತಿನ ನಾವು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗ ಹಾಗಿದ್ರೆ ಸ್ವಾತಂತ್ರ್ಯ ಉಳಿಯುತ್ತೆ, ಅದು ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ. ಹಿರಿಯರ ಪರಿಶ್ರಮದ ಪರಿಶುದ್ಧ ಹೋರಾಟದ ಹಾದಿ, ಅವರ ಬದುಕಿನ ತತ್ವಗಳು ಯುವಜನತೆಯಲ್ಲಿ ರಾಷ್ಟ್ರ ಪ್ರೇಮಕ್ಕೆ ಪ್ರೇರಣೆಯಾಗಲಿ ಎಂಬುದೇ ಬಾನುಲಿಯ ಹಾರೈಕೆ. ಜೈ ಹಿಂದ್. ದೇಶ ರಕ್ಷಣೆಯ ವೀರರಿಗೆ ಬಾನುಲಿಯ ನಮನ. ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಲಕ್ಷ್ಮಿಯಿಂದ ಸಿಗೋ 2,000 ರೂಪಾಯಿಗೆ ನಾನು ಮನೆ ಅತ್ಯಗತ್ಯ ವಸ್ತುಗಳನ್ನ ಖರೀದಿಸ್ತೀನಿ. ಇದು ಹಣ ಅಲ್ಲ, ನನ್ನ ಆತ್ಮವಿಶ್ವಾಸ. ನನ್ನಂತೆಯೇ ನಾಡಿನ 1 ಕೋಟಿಗೂ ಅಧಿಕ ಫಲಾನುಭವಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಬದುಕು ನೀಡಿದೆ. ಈವರೆಗೂ 42,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನವನ್ನ ಗೃಹಲಕ್ಷ್ಮಿ ಯೋಜನೆಗಾಗಿ ಖರ್ಚು ಮಾಡಲಾಗಿದೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5ರಿಂದ 17ನೇ ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ.